ನಾಯಕ ನಟ ಪುನೀತ್ ರಾಜ್ಕುಮಾರ್ ಅಂತ್ಯಕ್ರಿಯೆ. ಕೇಂದ್ರದ ಜನಕಲ್ಯಾಣ ಯೋಜನೆಗಳಿಂದ 80 ಕೋಟಿ ಜನರಿಗೆ ಪ್ರಯೋಜನ, ಕೇಂದ್ರ ಸಚಿವ ಭಗವಂತ ಖೂಬ. ದೇಶದ ಆರ್ಥಿಕ ಪ್ರಗತಿಗೆ ಮೀನುಗಾರಿಕೆ ಉದ್ಯಮ ಸಹಕಾರಿ, ಕೇಂದ್ರ ಸಚಿವ ಡಾ ಎಲ್ ಮುರುಗನ್. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ಕೇಳುಗರೆ, ಸಮಯ 6:50 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಕಿಸಾನ್ ವಾಣಿ, ರೈತ ಧ್ವನಿ ಕಿಸಾನ್ ವಾಣಿ ಕಾರ್ಯಕ್ರಮದ ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮವಿದು. ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ. ಪ್ರಸ್ತುತಿ ವಿಜಯ ಅಂಗಡಿ. ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೃಷಿಕರಿಗಾಗಿ ಕಾರ್ಯಕ್ರಮ ಕೃಷಿ ಪುಂಜ. ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯುವ ಜನರೇ ನನ್ನ ದೈವ. ಈ ದೈವಕ್ಕಾಗಿ ಜೀವ ನೀಡುವ ಭಾಗ್ಯವೇ. ಪ್ರಸ್ತುತಿ ಡಾಕ್ಟರ್ ವಿಜಯ್ ಅಂಗಡಿ. ನನ್ನದು ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ಕೇಳುಗರೆ, ರೈತ ಬಾಂಧವರೇ, ಭತ್ತ ನಮ್ಮ ನಾಡಿನ ಪ್ರಮುಖವಾದ ಅನ್ನದ ಆಹಾರದ ಬೆಳೆ. ಈಗೆಲ್ಲ ನಾಲಾ ನೀರು ಮತ್ತು ವಿವಿಧ ಜಲಮೂಲಗಳನ್ನು ಉಪಯೋಗಿಸಿಕೊಂಡು ಅನೇಕರು ಭತ್ತವನ್ನು ಬೆಳೀತಿದ್ದಾರೆ. ಕೆಲವೇ ಕೆಲವು ಜನ ಭತ್ತ ಲಾಭದಾಯಕ ಅಲ್ಲ, ಜನಗಳು ಬೇಕು, ಕಷ್ಟದ ಕೆಲಸ ಅಂತ ಅನ್ಕೊಂಡು ಬೆಳೆಯೋದನ್ನ ಕೈಬಿಟ್ಟಿದ್ದಾರೆ. ಆದರೂ ಎಷ್ಟೋ ಜನ ಪ್ರೀತಿಯಿಂದ ಭತ್ತವನ್ನ ಬೆಳ್ಕೊಳ್ಳೋದಿದೆ, ಭತ್ತವನ್ನ ಉಪಯೋಗಿಸ್ಕೊಳ್ಳೋದಿದೆ. ಭತ್ತದಲ್ಲಿ ಅನೇಕ ತಳಿಗಳಿದ್ದಾವೆ ಅಲ್ವಾ? ಭತ್ತಕ್ಕೆ ನಾನಾ ರೀತಿಯ ಕೀಟಗಳು ರೋಗಗಳು ಬರೋದಿದೆ. ಕಾರಣ ಏನಂದ್ರೆ ಮಣ್ಣಿನ ಫಲವತ್ತತೆಯಲ್ಲಿ ವ್ಯತ್ಯಾಸ ಆದ್ರೆ ಸಹಜವಾಗಿ ಭತ್ತಕ್ಕೆ ಕೀಟಗಳು ಮುತ್ತುತ್ತವೆ. ಆ ಮುತ್ತಿದ ಕೀಟಗಳನ್ನ ಹೆಕ್ಕಿ ಹೆಕ್ಕಿ ತಿನ್ನಲಿಕ್ಕೆ ಹಕ್ಕಿಗಳು ಹತ್ರ ಬರ್ತವೆ. ಭತ್ತದಲ್ಲಿ ಕಾಣಿಸುವ ನಾನಾ ರೀತಿಯ ಕೀಟಗಳನ್ನ ಬರೀ ಪಕ್ಷಿಗಳಲ್ಲದಲ್ಲೇ ವಿವಿಧ ಜೀವಿಗಳು ಸಹ ನಿಯಂತ್ರಣದಲ್ಲಿಡ್ಲಿಕ್ಕೆ ನೆರವಾಗ್ತವೆ. ಹಕ್ಕಿಗಳನ್ನ ಬರಬಾರದಂತ ಅನ್ಕೊಂಡು ಇಟ್ಕೊಳ್ಬಾರದು. ಕೆಲವೇ ಕೆಲವು ಪಕ್ಷಿಗಳು ಭತ್ತದ ಕಾಳುಗಳನ್ನ ತಿನ್ನೋದಿದೆ. ಆದರೆ ಬಹಳಷ್ಟು ಜೀವಿಗಳು ಭತ್ತದಲ್ಲಿ ಕಾಣಿಸುವ ಕೀಟಗಳನ್ನ ಹತೋಟಿ ಮಾಡಲಿಕ್ಕೆ ಸಹಾಯಕ್ಕೆ ಬರ್ತವೆ. ಗದ್ದೆ ಮಾಡೋದೇ ಒಂದು ಸೊಗಸಾದ ಕೆಲಸ. ಉಳುಮೆ ಮಾಡಿ ಅದಕ್ಕೆ ಸೊಪ್ಪು ಗೊಬ್ಬರ ಹಾಕಿ ಕೆಸರು ಮಾಡಿ ತುಳಿದು ಆ ಮೂಲಕ ಭತ್ತದ ಸಸ್ಯಗಳನ್ನ ನೆಟ್ಟು ದಿನ ದಿನವೂ ವಾರ ವಾರವೂ ಅದರ ಬೆಳವಣಿಗೆಯನ್ನ ನೋಡ್ತಾ ಇದ್ರೆ ಖುಷಿ ಆಗ್ತದಲ್ವಾ? ಬೆಳೀತಾ ಬೆಳೀತಾ ಕಟಾವಿಗ ಬರುವ ಹೊತ್ತಿಗೆ ಭತ್ತಕ್ಕೆ ರಕ್ಷಣೆ ಬೇಕು. ಭತ್ತದ ಕಾಳುಗಳನ್ನ ತಿನ್ನುವ ನಾನಾ ರೀತಿಯ ಜೀವಿಗಳು ಸಹ ಎಲ್ಲಿಂದನೋ ಬಂದ್ಬಿಡ್ತವೆ. ರಾತ್ರಿ ಕಾವಲು ಕಷ್ಟದ ಕೆಲಸವೇನಲ್ಲ. ಖುಷಿಯಿಂದ ಮಾಡಿದ್ರೆ ಎಲ್ಲದೂ ಸಂತೋಷಕರವಾಗಿ ಸಾಗ್ತಾ ಇರತ್ತೆ. ಈಗ ಕೇಳುವ ಸಿಂಗಾರಿ ಬಂಗಾರಿ ಚಿತ್ರದ ಅತ್ತ ಇತ್ತ ಭತ್ತದ ತುಂಬು ತುಂಬುತ್ತೇನೆ ಇದೆ ಎಂಬ ಗೀತೆಯನ್ನು ಗೀತರಚನೆ ಹಾಗೂ ಸಂಗೀತ ಹಂಸಲೇಖ. ಈ ಗೀತೆಯನ್ನು ಹಾಡಿದ್ದಾರೆ ಶಿವರಾಜ್ ಮತ್ತು ಬಿಆರ್ ಛಾಯಾ. ಕುಂತಿದೆ ಏರಿಯ ನೀರಿಗೆ ತೊಯ್ಯುವ ಈ ಗದ್ದೆಯ ಒದ್ದೆಯಲಿ ಕಾಲಿಗೆ ಚುಚ್ಚುವ ಮುಳ್ಳುಗಳಿದ್ದರೆ ಕೂಗೆಲ ಸದ್ದಿನಲ್ಲಿ ಲೋಕದ ಬೇಸಾಯ ತೋರುವೆ ಮಂಚಿಗೆ ನೀ ಬಂದರೆ ಹಸಿರ ಪರಿಸರ ನಮ್ಮ ಜೀವಕ್ಕೆ ತುಂಬಾ ನೆರವಿಗೆ ಬರುತ್ತೆ ಅಲ್ವಾ ರೈತ ಬಾಂಧವರೇ, ಶ್ರೋತೃಗಳೇ? ನಮ್ಮ ಸುತ್ತಮುತ್ತಲಿನ ಪರಿಸರ ಹಸಿರಾಗಿದ್ದಷ್ಟು ಒಳ್ಳೆಯದು. ರೈತರ ಕಸುಬೆ ಹಸಿರು ಕೆಲಸ. ಹಸಿರನ್ನ ಸೃಷ್ಟಿ ಮಾಡಿ ಹಸಿರನ್ನ ಹೆಚ್ಚಿಗೆ ಮಾಡುವ ಕಾಯಕದಲ್ಲಿ ನೆರವಾಗುವ ಭಾಗಿಯಾಗುವ ರೈತರು ಮರಗಿಡಗಳನ್ನು ಬೆಳೆಸ್ತಾ ಇರ್ತಾರೆ. ಸಸ್ಯ ಸಂಕುಲದ ಮಧ್ಯದಲ್ಲಿ ಸಂತೋಷಕರವಾಗಿ ಜೀವನ ಮಾಡೋದೇ ರೈತನ ನೆಮ್ಮದಿಯ ಅಭಿವೃದ್ಧಿಯ ಸಂಕೇತ ಆಗ್ತದೆ. ರೈತ ಈ ನಾಡಿನ ಒಡೆಯ ಅನ್ಕೊಂಡು ಹೇಳೋದಿದೆ. ಪರಿಸರದ ಅಭಿವೃದ್ಧಿಯಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುವ ಅನ್ನದಾತ ಭೂಮಿಯನ್ನ ಹಾಳಾಗದಂತೆ ನೋಡಿಕೊಂಡ್ರೆ ಅದಕ್ಕಿನ್ನಷ್ಟು ಸಾರ್ಥಕತೆ ಬರುತ್ತೆ. ಭೂಮಿ ಬರಡಾದ್ರೆ ಇಡೀ ಸಮಾಜವೇ ತಲ್ಲಣಗೊಳ್ಳುತ್ತೆ, ಸಮಾಜ ರೋಗಗ್ರಸ್ತವಾಗುತ್ತೆ. ಈ ಒಂದು ಹಿನ್ನೆಲೆಯಲ್ಲಿ ರೈತರೊಂದಿಗೆ ರೈತರಲ್ದವರು ಸಹ ಪರಿಸರದ ಹಸಿರನ್ನ ಹೆಚ್ಚಿಸುವ ಕಾಯಕದಲ್ಲಿ ಕೈ ಜೋಡಿಸಿದ್ರೆ ಅನುಕೂಲವೇ. ಇನ್ನು ಮುಂದೆ ಕೇಳುವ ಆಶಾ ಕಿರಣಗಳು ಚಿತ್ರಕ್ಕಾಗಿ ಹಸಿ ಹಸಿರಿನ ಪರಿಸರ ಎಂಬ ಗೀತೆಯನ್ನು ಶ್ವೇತಪ್ರಭು ಮತ್ತು ಅನಿಲ್ ಅಂಬಾರಿಯವರ ದನಿಯಲ್ಲಿ, ಸಂಗೀತ ಸಾಯಿ ಗುರುನಾಥ್, ರಚನೆ ದೊಡ್ಡರಂಗೇಗೌಡ. ಹಸಿ ಹಸಿರಿನ ಪರಿಸರ ಜಗವೇ ಸ್ವರ್ಗ. ನದಿನದ ಹರಿದರೆ ಸಸ್ಯ ಸಂಕುಲ, ಗಿರಿದರಿ ಉಳಿದರೆ ಈಧರೆ ಶ್ಯಾಮಲ. ನದಿನದ ಹರಿದರೆ ಸಸ್ಯ ಸಂಕುಲ, ಗಿರಿದರಿ ಉಳಿದರೆ ಈಧರೆ ಶ್ಯಾಮಲ. ಇರಲಿರಲಿ ಪರಿಸರ ನಿತ್ಯ ನಿರ್ಮಲ, ಕಾಡು ಕಡಲು ನಗುತ್ತಿದೆ ಗೋಕುಲ. ಬಂಜರು ಬೆಟ್ಟ ಗುಡ್ಡ ಹಾಳಾಗಲು ಹಾರಿಣಿ ಗಾರುಗಾರು. ಹಸಿ ಹಸಿರಿನ ಪರಿಸರ ಎಡಬಲ ಇರಲು ಶರೀರ ಸೊಗಬು ಎಲ್ಲ ಹಾಳಾದರೆ ವಿಕೃತಿಯ ರೋಗವು. ಇಳೆಯಲ್ಲಿ ಮಳೆ ಬೆಳೆ ಶರೀರ ಸೊಗಬು ಎಲ್ಲ ಹಾಳಾದರೆ ವಿಕೃತಿಯ ರೋಗವು. ಮನೆಗೊಂದು ಗಿಡ ನೆಡಿ ಎಲ್ಲಕ್ಕೂ ಮೊದಲು, ಭೂಮಿ ಬರಡಾದರೆ ದುರಂತ ಗೋಳು. ಹಸಿರಿನ ಪರಿಸರ ಎಡ ಬಲ ಇರಲು, ಭೂಮಿ ಬಾನಿಗೆ ಶುಭಕರ ಆನಂದ ಹೊನಲು. ಗಣಿಗಾರಿಕೆ ನಡೆಯಲು ಭೂಮಿ ತಾಯಿ ಬಂಜ ಗಾರು ಗಾರು. ಹಸಿ ಹಸಿರಿನ ಪರಿಸರ ಎಡ ಬಲ ಇರಲು, ಕಡಿಬುದು ಬೇಡ ಹರಿದ್ವರ್ಣ ಕಾನನ, ನಿಜ ಋತುಮಾನ ವಿಕೃತಿಯಾದರೆ ದಿನ ಶೋಕ ಗಾನ. ನಮ್ಮ ಬಗ್ಗೆ ನಾವು ಹೇಗೆ ಪ್ರೀತಿ ಅಭಿಮಾನವನ್ನ ಇಟ್ಕೊಂಡಿರ್ತೀವೋ, ಬೇರೆಯವರು ನಮ್ಮ ಗುಣಗಳ ಬಗ್ಗೆ ಗೌರವದಿಂದ ಕಾಣ್ಬೇಕಂತ ಅನ್ಕೊಂಡು ಇಷ್ಟಪಡ್ತೀವೋ, ಹಾಗೆ ಬೇರೆಯವರನ್ನು ನಾವು ಗೌರವದಿಂದ ಪ್ರೀತಿಯಿಂದ ಕಂಡ್ರೆ ಅದರಿಂದ ಸಿಗುವ ಪ್ರತಿಕ್ರಿಯೆಗಳೇ ಬೇರೆ. ನನ್ನನ್ನು ಸೇರಿಕೊಂಡು ಇತರರು ಸೇರಿ ಒಗ್ಗಟ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ರೆ ಎಷ್ಟು ಚೆನ್ನಾಗಿರುತ್ತಂತ ಯೋಚನೆ ಮಾಡಿ. ಆ ನಿಟ್ಟಿನಲ್ಲಿ ಕೆಲಸಗಳನ್ನು ಮಾಡಿಕೊಳ್ಳಿ, ಆಗ ಗೊತ್ತಾಗುತ್ತೆ ಒಗ್ಗಟ್ಟಿನಲ್ಲಿ ಎಷ್ಟು ಶಕ್ತಿ ಇದೆ ಅಂತ. ಅದರಲ್ಲೂ ಕೃಷಿಗೆ ಒಬ್ಬರಲ್ಲ ನಾಲ್ಕಾರು ಜನ ಸೇರಿಕೊಂಡ್ರೆ ಎಷ್ಟು ಒಳ್ಳೆ ಕೆಲಸಗಳು ಆಗ್ತಾ ಇರ್ತಾವಲ್ವ. ಹಿರಿಯರ ಅನುಭವಗಳು, ನೀತಿಗಳು, ಬುದ್ಧಿವಾದಗಳು, ಬುದ್ಧಿಮಾತುಗಳು ಇವೆಲ್ಲವೂ ನಮ್ಮ ಕೃಷಿಗೆ ಪೂರಕವಾಗಿ ನೆರವಿಗೆ ಬರ್ತವೆ. ಆಗಿ ಹೋಗಿದ ಸಂಗತಿಗಳ ಬಗ್ಗೆ ಯೋಚನೆ ಮಾಡೋದಕ್ಕಿಂತ, ನಾಳೆ ಇನ್ನೇನೋ ಆಗುತ್ತನ್ನೋ ಒಂದು ಆತಂಕದಿಂದ ಜೀವನ ಮಾಡೋದಕ್ಕಿಂತ ಆತ್ಮವಿಶ್ವಾಸದಿಂದ ಸಂತೋಷದಿಂದ ಇವತ್ತು ಕೆಲಸಗಳನ್ನು ಮಾಡ್ತಾ ಇದ್ರೆ ನಾಳೆಯ ಕೆಲಸಗಳು ತುಂಬ ಚೆನ್ನಾಗಿ ನಮಗೆ ಪರಿಣಾಮಗಳನ್ನು ಕೊಡ್ತವೆ. ಹೀಗಾಗಿ ಪ್ರತಿದಿನನೂ ಎಲ್ಲರಿಗೂ ಲವಲವಿಕೆಯ ದಿನವಾಗಬೇಕು, ಹೊಸ ದಿನವಾಗಿ ಪರಿಣಮಿಸಬೇಕು, ಆಗ ಬದುಕು ಹಸನಾಗಿರುತ್ತೆ. ಈಗ ನೀವು ಕೇಳಲಿರುವ ಹಾಡು ಐತಲಕಡಿ ಚಿತ್ರದ್ದು. ಜೆ ಜೆ ಕೃಷ್ಣ ಅವರ ರಚನೆಗೆ ಕಾರ್ತಿಕ್ ಅವರ ಧ್ವನಿ ಇದೆ. ಕುಲದಲ್ಲಿ ಕೀಳ್ಯಾವುದೋ, ಮತದಲ್ಲಿ ಮೇಲ್ಯಾವುದೋ, ಹೃದಯಕ್ಕೆ ಕೀಳ್ಯಾವುದೋ, ಸ್ನೇಹಕ್ಕೆ ಮೇಲ್ಯಾವುದೋ. ಉಚ್ಚಪ್ಪ ಬಾಡುವ ದಾಸರೆಲ್ಲ ಹಾಡಿದಂತ ನೀತಿ ನಮಗೆ ದಾರಿ ಕಡೋ ವಚನದಲ್ಲಿ ಹೇಳಿದಂತ ಬುದ್ಧಿ ಮಾತೆ ಬೆಳಕು ಕಡೋ ತ್ರಿಪದಿಯಲ್ಲಿ ಸರ್ವಜ್ಞರು ನುಡಿದ ಸೂತ್ರ ನಂಬು ನೀನು ಧರಣಿಗೆ ಒಬ್ಬ ಉದಯಿಸುವ ಸೂರ್ಯ ಇರುಳಿಗೆ ಇಂದು ಹೇ ಚಂದ್ರ ಹೌದು ವಾಸು ಬೆಳಕಿಗಾಗಿ ಫ್ಯೂಸು ಕೇಳಲಿಲ್ಲ ಎಂದು ಸೂರ್ಯ ಚಂದ್ರ ನೀನು ನಾನು ಬಂದವರೇ, ಮನೆಗಳಲ್ಲಿ ಎಲ್ಲರೂ ಕೂಡಿ ಕೆಲಸಗಳನ್ನ ಮಾಡ್ತಾ ಇದ್ರೆ ಕೃಷಿಯಲ್ಲಿ ಎಷ್ಟು ಚೆನ್ನಾಗಿ ಬೆಳವಣಿಗೆ ಆಗಬಹುದು ಅನ್ನೋದ್ರ ಬಗ್ಗೆ ನಾವು ಆ ರೀತಿಯ ಕುಟುಂಬಗಳನ್ನ ಕಂಡಾಗ ಗೊತ್ತಾಗುತ್ತೆ. ದುಡಿಮೆ ನಿರಂತರವಾಗಿ ಆಗ್ತಾ ಇದ್ರೆ ಬಡತನ ಯಾಕೆ ಬರುತ್ತಲ್ವಾ? ದುಡಿಮೆಯೇ ಬಡತನ ಅಳಿಸುವ ಸಾಧನ ಅಂತ ಅನ್ಕೊಂಡು ಎಷ್ಟೋ ಕಡೆಗೆ ಹೇಳಿರೋದಿದೆ. ಶಾಂತಿಯಿಂದ ತೃಪ್ತಿಯಿಂದ ಕೆಲಸಗಳನ್ನ ಮಾಡ್ತಾ ಇದ್ರೆ ತಂತಾನೆ ಒಳ್ಳೆಯದು ಆಗ್ತಾ ಇರುತ್ತೆ. ಬೇಸಾಯದಲ್ಲಿ ನಾವು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬೇಕಾದ್ರೆ ರೋಷ ದ್ವೇಷ ದೂರ ಇಡಬೇಕಂತ ಅಂದ್ಕೊಂಡು ಎಷ್ಟೋ ಜನ ಹೇಳ್ತಾ ಇರ್ತಾರೆ. ಕೆಲಸಗಳನ್ನು ಮಾಡಲಿಕ್ಕೆ ರೋಷ ಇರಬೇಕು, ಹಾಗೆ ಛಲ ಇರಬೇಕು, ಆಗ ಸುಖ ಶಾಂತಿ ನಮ್ಮೊಡನೆ ಸೇರಿಕೊಳ್ಳುತ್ತೆ. ಈ ಭೂಮಿ ತಾಯಿಯನ್ನು ನಾವು ಪ್ರೀತಿ ಗೌರವದಿಂದ ಕಂಡು ವಿಭಿನ್ನವಾದ ಕೆಲಸಗಳನ್ನು ಮಾಡ್ತಾ ಇದ್ರೆ ಅದೇ ಮಣ್ಣೆ ಹೊನ್ನು ಅನ್ನೋ ಥರ ಭಾಸವಾಗ್ತದೆ. ಹಾಗೆ ನಮ್ಮ ದುಡಿಮೆಗೆ ತಕ್ಕಂತೆ ಬೆಲೆ ಸಿಕ್ಕೇ ಸಿಗುತ್ತೆ. ಚಿ ಉದಯಶಂಕರ್ ಅವರು ರಚಿಸಿರುವ ಗಿರಿಕನ್ಯೆ ಚಿತ್ರದ ಈ ಹಾಡಿಗೆ ಧ್ವನಿಗೂಡಿಸಿದ್ದಾರೆ ಡಾಕ್ಟರ್ ರಾಜಕುಮಾರ್, ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಎಸ್ ಜಾನಕಿ. ಅಳಿಸಲು ಸಾಧನ ಓಡಿ ಬಾಳೋಣ ಎಂದೆಂದು ಸೇರಿ ದುಡಿಯೋಣ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಎಂದು ನಾವು ಒಂದೆಂದು ಕೂಗಿ ಹೇಳುವ ಸ್ನೇಹ ನಮ್ಮ ಬಲವೆಂದು ಎಲ್ಲ ಹಾಡುವ ಓಡಿ ಬಾಳೋಣ ಶಾಂತಿಯನ್ನು ನೀಡುವುದಿಲ್ಲ, ದೇಶವು ಎಂದು ಸುಖವನ್ನು ಕೊಡುವುದಿಲ್ಲ. ವಿರಸ ವಿಷವು ಸುಳ್ಳಲ್ಲ, ಸರಸದಿ ಹರುಷವಾನಿ ಪಡೆವೆ, ಸರಸದಿ ಹರುಷವಾನಿ ಪಡೆವೆ, ಕೋಡಿ ಬಾಳೋಣ ಎಂದು ಸೇರಿ ದುಡಿಯೋಣ, ಕೋಡಿ ಬಾಳೋಣ ಎಂದು ಸೇರಿ ಸರವಿಲ್ಲ ಎಂದು ನಮಗೆ ಆಯಾಸ ತೋರುವುದಿಲ್ಲ. ಮೇಲು ಕೀಳು ಇಲ್ಲಿಲ್ಲ, ದುಡಿಮೆಗೆ ಫಲವ ಕಂಡೇ ಕಾಣುವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ಬೆವರಿಗೆ ಬೆಲೆಯನ್ನು ನೀ ಪಡೆವೆ, ರೈತ ಬಾಂಧವರೇ. ಈ ಭೂಮಿಯ ಎಲ್ಲಾ ಕೆಲಸಗಳಿಗೂ ಯಾವ ಜಾತಿಯವರು ಬೇಕು ಅಂತ ಈ ಭೂಮಿ ತಾಯಿ ಕೇಳೋದಿಲ್ಲ. ಎಲ್ಲಾ ಜಾತಿಯವರು ಬೇಕು, ಎಲ್ಲಾ ವರ್ಗದವರು ಬೇಕು, ಎಲ್ಲಾ ಸ್ತರದವರು ಬೇಕು. ವಿಭಿನ್ನ ವರ್ಗದ ಜನಗಳು ಈ ಭೂಮಿ ತಾಯಿಯ ಕೆಲಸದಲ್ಲಿ ಭಾಗಿಗಳಾದ್ರೆ ಆಗ ನೋಡಿ ಹಸನಾದ ಬದುಕಿಗೆ ಹಂದರವೇ ನಿರ್ಮಾಣ ಆಗುತ್ತೆ. ರೈತ ಇರದ ನಾಡೇ ಇಲ್ಲ, ರೈತ ಬೆಳೆದ ಬೆಳೆತಿಲ್ಲದವರೇ ಇಲ್ಲ. ಇದುವರೆಗೆ ಕೃಷಿ ಪುಂಜ ಕಾರ್ಯಕ್ರಮ ಮೂಡಿ ಬಂತು. ಎಂದು ಸ್ವಾರ್ಥಿ ಅಲ್ಲ, ತನಗೆ ಮಾತ್ರ ಎಂದವನು ಬೆಳೆಯುವುದಿಲ್ಲ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈ ಭಾರತ ದಿವಸ ಲೋಕದ ಸ್ನೇಹಿತ, ಅನ್ನ ನೀಡೋರೆ ನನ್ನೋರು, ನೆರಳು ನೀಡೋರೆ ನನ್ನೋರು. ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಇದು ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿತ ಕಾರ್ಯಕ್ರಮ. ಕೃಷಿ ಪರಿಸರ ಬದುಕು ಕುರಿತ ಮಾಹಿತಿಯೊಂದಿಗೆ ಮನೋರಂಜನೆ ನೀಡುವ ಕಾರ್ಯಕ್ರಮ ಕೃಷಿ ಪುಂಜ ಪ್ರಸಾರವಾಯಿತು. ಪ್ರಸ್ತುತಿ ವಿಜಯ ಅಂಗಡಿ. ಸರ್ಕಾರದ ರಾಷ್ಟೀಯ ಕೃತಕ ಗರ್ಭಧಾರಣೆ ಕಾರ್ಯಕ್ರಮ ರಾಜ್ಯದ 17 ಜಿಲ್ಲೆಗಳಲ್ಲಿ ಅನುಷ್ಠಾನ. ಬಾಗಲಕೋಟೆ, ಬೆಳಗಾವಿ, ಬಳ್ಳಾರಿ, ಬೀದರ್, ಚಿಕ್ಕಮಗಳೂರು, ಚಿತ್ರದುರ್ಗ, ದಾವಣಗೆರೆ, ಧಾರವಾಡ, ಗದಗ್, ಕಲಬುರಗಿ, ಕೊಪ್ಪಳ, ಕೊಡಗು, ಶಿವಮೊಗ್ಗ, ರಾಯಚೂರು, ಉತ್ತರ ಕನ್ನಡ, ವಿಜಯಪುರ, ಯಾದಗಿರಿ ಜಿಲ್ಲೆಗಳ ರೈತರೇ ಕಾರ್ಯಕ್ರಮದ ಸದುಪಯೋಗಪಡಿಸಿಕೊಳ್ಳಿ. ಮಿಶ್ರತಳಿ, ದೇಶಿ ತಳಿ ಮತ್ತು ಅನಿರ್ದಿಷ್ಟ ತಳಿಗಳ ಹಸು ಮತ್ತು ಎಮ್ಮೆಗಳಿಗೆ ಉತ್ಕೃಷ್ಟ ದರ್ಜೆಯ ದೇಶಿ ಮತ್ತು ವಿದೇಶಿ ತಳಿ ರಾಸುಗಳ ವೀರ್ಯ ಬಳಕೆ. ಈ ಉಚಿತ ಸೌಲಭ್ಯ 2022 ಮೇ ತಿಂಗಳ 31 ರೈತರ ಮನೆಯ ಬಾಗಿಲಲ್ಲೇ ಲಭ್ಯ. ಪ್ರಕಟಣೆ ಆಯುಕ್ತರು, ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ, ಕರ್ನಾಟಕ ಸರ್ಕಾರ. ಪುಟಾಣಿಗಳೇ ಗಮನಿಸಿ, ನಾಳೆ ಬೆಳಿಗ್ಗೆ 10 ಚಿನ್ನರ ಲೋಕದಲ್ಲಿ ನೇರ ಫೋನ್ ಇನ್ ಕಾರ್ಯಕ್ರಮ ಇದೆ. ಮಕ್ಕಳು ಕತೆ, ಸ್ವರಚಿತ ಕವನ ಹಾಗೂ ಹಾಡುಗಳನ್ನು ಹೇಳಲು ಕರೆ ಮಾಡಿ. ದೂರವಾಣಿ ಸಂಖ್ಯೆ 08272200006. ದೂರವಾಣಿ ಸಂಖ್ಯೆ ಮತ್ತೊಮ್ಮೆ 08272200006. ನೆನಪಿಡಿ, ನಾಳೆ ಬೆಳಿಗ್ಗೆ 10 ನೇರ ಫೋನ್ ಇನ್ ಚಿನ್ನರ ಲೋಕ. ಶಂಕರಪ್ಪ, ದನ ಕರುಗಳನ್ನ ಕಾಲ್ಬಾಯಿ ರೋಗದಂತ ಸಾಂಕ್ರಾಮಿಕ ರೋಗಗಳಿಂದ ಕಾಪಾಡೋಕೆ ಸರ್ಕಾರದವರು ಉಚಿತವಾಗಿ ಚುಚ್ಚುಮದ್ದು ಹಾಕಿಸ್ತಾ ಇದ್ದಾರೆ ಅಂತ ಕೇಳಿದೆ. ಹೌದ್ ರಾಮಣ್ಣ, ಪ್ರಧಾನ ಮಂತ್ರಿ ಅವರು ಹೇಳಿದಾರೆ ಅಂತೀನಿ. ಭಾರತಕ್ಕೆ ಗ್ರಾಮೀಣ ಜೀವನಕ್ಕೆ ಅರ್ಥ ವ್ಯವಸ್ಥಾ ಮೇ ಪಶು ಧನ ಕಾ ಬಿಮಾರ್ ಹೋನಾ ಕಿತನಾ ಬಡಾ ಝಟ್ಕಾ ಹೋತಾ. FMD ಯಾನಿ ಫೂಟ್ ಅಂಡ್ ಮೌತ್ ಡಿಸೀಸ್. ಪೂರಾ ಭಾರತ ಇಸ್ ಬಿಮಾರಿ ಸೇ ಪಶುವೋ ಕೋ ಮುಕ್ತ ಕರೇ. ರಾಸುಗಳ ಕಾಲು ಮತ್ತು ಬಾಯಿಯಲ್ಲಿ ಹುಣ್ಣುಗಳಾಗೋದು, ಅವುಗಳ ತೂಕ ಕಡಿಮೆ ಆಗೋದು, ಹಾಲಿನ ಪ್ರಮಾಣ ಕಡಿಮೆ ಆಗೋದು, ಈ ತರದ ಸಮಸ್ಯೆಗಳಿಂದ ನಿಮ್ಮ ರಾಸುಗಳನ್ನ ಸುರಕ್ಷಿತವಾಗಿಡಕ್ಕೆ ಚುಚ್ಚುಮದ್ದನ್ನ ಅಗತ್ಯವಾಗಿ ಹಾಕ್ಸಿ. ಹಾಗೇನೆ ಪ್ರತಿ ಬಾರಿ ಚುಚ್ಚುಮದ್ದು ಹಾಕ್ಸೋವಾಗ್ಲೂ ಹೊಸ ಸೂಜಿ ಬಳಸೋದನ್ನ ಮರಿಬೇಡಿ. ರೈತರು ಮತ್ತು ಪಶುಪಾಲಕರು ತಮ್ಮ ಪಶುಗಳನ್ನು FMD ಅಂದರೆ ಕಾಲುಬಾಯಿ ರೋಗದಿಂದ ರಕ್ಷಿಸಲು ಲಸಿಕೆಯ ಚುಚ್ಚುಮದ್ದು ಕೊಡಿಸಲು ಹತ್ತಿರದ ಸರ್ಕಾರಿ ಪಶು ಚಿಕಿತ್ಸಾಲಯವನ್ನು ಸಂಪರ್ಕಿಸಿ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಮುಂದೆ ಇಡುತ್ತೆ. ನಿಜಾನ? ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳುಗರೆ, ಇದೊಂದು ಪ್ರಕಟಣೆಯನ್ನು ಗಮನಿಸಿ. ನಾಳೆ ನಾರಾಚೆ ಪಟ್ಟಪಂಡ ಒಕ್ಕಡ ಕಾರುಣಂ ಕೊಡುಪ ಕಾರ್ಯಕ್ರಮದನ್ನ ಕರಡ ಗ್ರಾಮ ತುಳು ಒಕ್ಕಡ ಐನ್ ಮನೆಯಲ್ಲಿ ನಡೆತುವ. ಒಕ್ಕಕರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾತಿಯ ಸಂಸಾರೋಡೆ ಬಂದಿತ್ತು. ಗುರು ಕಾರಣಂಡ ಆಶೀರ್ವಾದ ಪಡೆದು ಪಟ್ಟಪಂಡ ಒಕ್ಕಪಟ್ಟಿದಾರ ಕಟ್ಟಂಡಿತು. ಶುಭಾರಂಭಗೊಂಡಿದೆ ಕಾರ್ಸ್ 24. ಹಳೆಯ ಕಾರನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಒಂದೇ ಭೇಟಿಯಲ್ಲಿ ಕಾರನ್ನು ಮಾರಾಟ ಮಾಡಿ, ತ್ವರಿತ ಪಾವತಿ, ಉಚಿತ RC ವರ್ಗಾವಣೆ. ಭೇಟಿ ನೀಡಿ ಕಾರ್ಸ್ 24, ಅಪೋಸಿಟ್ ಮೋಡಪ್ಪ ಗ್ಯಾರೇಜ್, ಅಲ್ವೆಸಲ್ ಟವರ್, ಕೊಯ್ನೂರ್ ರೋಡ್, ಮಡಿಕೇರಿ. ಬುಕ್ಕಿಂಗ್ ಆಗಿ ಸಂಪರ್ಕಿಸಿ 1800258 5656. ನಮ್ಮ ಮುಂದಿನ ಕಾರ್ಯಕ್ರಮ ಸುದ್ದಿ ಜೊಂಪೆ. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್, ಇಂಡಸ್ಟ್ರಿಯಲ್ ಎಸ್ಟೇಟ್, ಮಡಿಕೇರಿ. ದಸರಾ ಮತ್ತು ದೀಪಾವಳಿ ಹಬ್ಬದ ಅಂಗವಾಗಿ ವಿಶೇಷ ರಿಯಾಯಿತಿ. ಇಲ್ಲಿ ಎಲ್ಲಾ ತರಹದ ಸ್ಟೀಲ್ ಮತ್ತು ಮರದ ಪೀಠೋಪಕರಣಗಳು ಲಭ್ಯ. ಸುಪ್ರೀಂ ಪ್ರೀಮಿಯಂ ರೇಂಜ್ ಚೇರ್ಸ್, ಡ್ಯೂರೋಫ್ಲೆಕ್ಸ್, ರೆಸ್ಟೋಫ್ಲೆಕ್ಸ್ ಮ್ಯಾಟ್ರಸಸ್, ಕರ್ಟೆನ್ಸ್ ಅಂಡ್ ಫಿಟ್ಟಿಂಗ್ಸ್, ವಿವಿಧ ಅಳತೆಯ ಅಲ್ಮಿರಗಳು ಮತ್ತು ಕಪ್ಬೋರ್ಡ್ಸ್. ಸಂಪರ್ಕಿಸಿ 9448422317. ಸುದ್ದಿ ಜೊಂಪಿ ಓದುತ್ತಿರೋ ಉಳುವಾರನ ರೋಷನ್ ವಸಂತ್. ಜೊಂಪೆನ ವಿವರ. ಜಿಲ್ಲಾಡಳಿತದ ಕಡೆಯಿಂದ 4/1 ಬೆಳಿಗ್ಗೆ 9:00 ಮಡಿಕೇರಿಪೇಟೆನ ಜನರಲ್ ತಿಮ್ಮಯ್ಯ ಜಿಲ್ಲಾ ಆಟದ ಬಣಲಿ 66ನೇ ಕನ್ನಡ ರಾಜ್ಯೋತ್ಸವ ದಿನಾಚರಣೆ ಏರ್ಪಾಡಾಟು. ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿಯವರು ಧ್ವಜಾರೋಹಣ ಮಾಡಿವೆ. ಕಾರ್ಯಕ್ರಮದಲ್ಲಿ ಶಾಸಕರು, ಸಂಸದ, ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ, ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿ ಕ್ಷಮಾ ಮಿಶ್ರಾ ಸೇರಿದಂತೆ ಮುಖ್ಯ ಪಟ್ಟಾಧಿಕಾರಿಗಳು ಕೂಡಿಯಾಡಿವೆ. ಜಿಲ್ಲೆಯಲ್ಲಿ ಕೊರೋನಾ ಕಾಯಿಲೆ ಕಮ್ಮಿ ಆಗಿರುವುದರಿಂದ ಕಾಯಿಲೆತಾಗಿದ್ದಕ್ಕೆ ಸರಿಯಾದ ಆರೈಕೆ ಮಾಡಿಕೆ ಕಾಯಿಲಸ್ತರ ಹಿತದೃಷ್ಟಿಯಿಂದ 4/1 ಅಶ್ವಿನಿ ಆಸ್ಪತ್ರೆಯಲ್ಲಿ ಕೊಡ್ತಿದ್ದ ವೈದ್ಯಕೀಯ ಸೇವೆಗಾದ ವೈದ್ಯಶಾಸ್ತ್ರ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ, ಶ್ವಾಸಕೋಶ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋಶಾಸ್ತ್ರ ವಿಭಾಗ, ರೇಡಿಯಾಲಜಿ ವಿಭಾಗನ ಕೊಡಗು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಬೋಧಕ ಆಸ್ಪತ್ರೆಗೆ ಬದಲಿಸಿವೆ. ಸಾರ್ವಜನಿಕರು ಈ ಸೇವೆನ ಪಡ್ಕೊಳಕ. ಜಿಲ್ಲಾಡಳಿತ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಂಗೆ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಈ ಎಲ್ಲವರ ಕೂಡುಕೂಟಲಿ ನಾಳೆ ಬೆಳಿಗ್ಗೆ 9:30 ಮಡಿಕೇರಿ ಫೀಲ್ಡ್ ಮಾರ್ಷಲ್ ಕೆಎಂ ಕಾರ್ಯಪ್ಪ ವೃತ್ತಲಿರುವ ಗುಡ್ಡೆಮನೆ ಅಪ್ಪಯ್ಯಗೌಡರ ಸ್ಮಾರಕಲಿ ಸುಬ್ಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆಯ ಪ್ರಯುಕ್ತ ಅಪ್ಪಯ್ಯಗೌಡರ ಸ್ಮಾರಕಕ್ಕೆ ಪುಷ್ಪನಮನ ಕಾರ್ಯಕ್ರಮ ಏರ್ಪಾಡಾಟು. ಕಾರ್ಯಕ್ರಮದಲ್ಲಿ ಜಿಲ್ಲಿನ ಉಸ್ತುವಾರಿ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ, ಅರೆಭಾಷೆ ಅಕಾಡೆಮಿನ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದೆ, ಶಾಸಕರು, ಸಂಸದ ಸೇರಿದಂತೆ ಮುಖ್ಯಪಟ್ಟವು ಕೂಡಿಯಾಡಿವೆ. ಟಿ ಶೆಟ್ಟಿಗೇರಿ, ತಾವಳಗೇರಿ, ಮೂಂದನಾಡು, ಕೊಡವ ಸಮಾಜಲಿ ಕಳೆದ ತಾರೀಕು 18-27 ನಡೆದ ಸಂಕ್ರಾಂತಿ ಪತ್ತಲೋದಿ ಕಾರ್ಯಕ್ರಮ ದಿನಕ್ಕೊಂದು ತಂಡದ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಟ್ಟಿಗೆ ಜನೋತ್ಸವದ ತರಲಿ ನಡೆದು 27 ಹಗ್ಗ ಜಗ್ಗಾಟ, ವಿಷ ಚೆಂಡು ಪೈಪೋಟಿ ಅಂತ ಆಟೋಟ ಕಾರ್ಯಕ್ರಮಗಳೊಟ್ಟಿಗೆ ಅರ್ಥಪೂರ್ಣವಾಗಿ ನಡೆದು. ಜಿಲ್ಲೆಯಿಂದ ಬೆಳಿಗ್ಗೆ 11 ಆಕೇರಿಯಾದಂಗೆ ಮಹಾಮಾರಿ ಕೊರೋನಾ ಅಂಟು ಕಾಯಿಲೆ ಹೊಸದಾಗಿ 12 ಜನರಿಗೆ ಪತ್ತೆಯಾಗಿಟ್ಟು ಜಿಲ್ಲೆಯಲ್ಲಿ ಇಂದಿನವರೆಗೆ 35,592 ಜನರಿಗೆ ಕಾಯಿಲೆ ಬಂದುಟ್ಟು ಕಳೆದ 24 9 ಜನ ಗುಣಾಗಿ ಆಸ್ಪತ್ರೆಯಿಂದ ಹೋಗಳು. 34,744 ಜನ ಕಾಯಿಲೆ ತಾಗಿ ಬಚ್ಚಾವಾಗಳು. ಇಂದಿನವರೆಗೆ 430 ಜನ ಈ ಮಾರಿ ಕಾಯಿಲೆಗೆ ಸಿಕ್ಕಿ ಪ್ರಾಣ ಕಳ್ಕೊಂಡಳು. 118 ಸಕ್ರಿಯ ಪ್ರಕರಣಗಾವುಟ್ಟು. 24 ಯಾವುದೇ ಸಾವಿನ ಪ್ರಕರಣಗ ವರದಿ ಆತ್ಲೆ. 20 ಕಂಟೈನ್ಮೆಂಟ್ ವಲಯಗಾವುಟ್ಟು. ಜಿಲ್ಲೆನ ಪಾಸಿಟಿವಿಟಿ ರೇಟ್ 0.38 ಆಗುತ್ತ. ಕೊರೋನಾಕ್ಕೆ ಸಂಬಂಧಪಟ್ಟಂಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವು ಮಾಹಿತಿ ಕೊಟ್ಟಳು. ಕೊಡಗು ಮತ್ತು ದಕ್ಷಿಣ ಕನ್ನಡ ಗೌಡ ಸಮಾಜ ಬೆಂಗಳೂರು ಇವರ ಕಡೆಯಿಂದ ನಾಳೆ ಬೆಳಿಗ್ಗೆ 10 ನಮ್ಮನೆ ಸಾಂಸ್ಕೃತಿಕ ಕಲಾ ಕೇಂದ್ರ ಲಗ್ಗೆರೆ ಬೆಂಗಳೂರಲ್ಲಿ ಸುಬೇದಾರ್ ಗುಡ್ಡೆಮನೆ ಅಪ್ಪಯ್ಯಗೌಡರ ಹುತಾತ್ಮ ದಿನಾಚರಣೆ ಕಾರ್ಯಕ್ರಮ ಏರ್ಪಾಡಾಟು. ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ನವೆಂಬರ್ ತಿಂಗಳ ಪೂರ್ತಿ ಕನ್ನಡ ಪುಸ್ತಕ ಪ್ರಾಧಿಕಾರದ ಎಲ್ಲಾ ಪುಸ್ತಕಗಳನ್ನ 50% ರಿಯಾಯಿತಿಲಿ ಮಾರಾಟ ಮಾಡಿವೆತ್ತ ಪ್ರಾಧಿಕಾರದ ಆಡಳಿತಾಧಿಕಾರಿಗಳ ತಿಳಿಸಿಡು. ಕೃಷಿ ಇಲಾಖೆಯ ಕಡೆಯಿಂದ 2021-22 ಸಾಲಿನ ಕೃಷಿ ಯಾಂತ್ರೀಕರಣ ಕಾರ್ಯಕ್ರಮದಡಿಯಲ್ಲಿ 50% ರಿಯಾಯಿತಿಲಿ ಕಳೆ ಕೊಚ್ಚುವ ಯಂತ್ರಗ, ಪವರ್ ಸ್ಪ್ರೇಯರ್, 5 HP ಡೀಸೆಲ್ ಪಂಪ್ಸೆಟ್ಗಳನ್ನ ಕೊಟ್ಟವೆ. ಅವಶ್ಯ ಇರುವ ರೈತರು ಸರಿಯಾದ ದಾಖಲಾತಿಗಳಿಗೆ ಮಡಿಕೇರಿ, ಭಾಗಮಂಡಲ, ನಾಪೋಕುಲು ಮತ್ತೆ ಸಂಪಾಜೆ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ಕೊಟ್ಟು ಯಂತ್ರೋಪಕರಣಗಳನ್ನ ತಗೊಳಕ್ಕಂತ ಮಡಿಕೇರಿ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರು ತಿಳಿಸಿಡು. ಇಂದು ಭಾಗಮಂಡಲ ಗೌಡ ಸಮಾಜದಲ್ಲಿ ಜಿಲ್ಲಾಧಿಕಾರಿಗಳ ನಡಿಗೆ ಹಳ್ಳಿಯ ಕಡೆಗೆ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ನಡೆದು ಕಾರ್ಯಕ್ರಮದಲ್ಲಿ ಕೃಷಿಕರಿಗೆ RTC ಕೊಡದು, ಬಸ್ ಸಂಪರ್ಕ, ಸರ್ಕಾರಿ ಕಚೇರಿಗಳ ಕಟ್ಟಿಗೆ ಜಾಗ ಕೊಡದು ಸೇರಿದಂತೆ ಸುಮಾರು ತರದ ಪುಕಾರುಗ ಕೇಳಿಬಾತು. ಇದೇ ಹೊತ್ತಲ್ಲಿ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರು ಮಾತಾಡಿ, ಜಿಲ್ಲಾಧಿಕಾರಿ ನಡಿಗೆ ಹಳ್ಳಿಯ ಕಡೆಗೆ ಹೇಳುವ ಹೆಸರಲ್ಲಿ ಗ್ರಾಮ ವಾಸ್ತವ್ಯ ಕಾರ್ಯಕ್ರಮ ಏರ್ಪಾಡಾಗಿದ್ದು ಸುಮಾರು ತಾಪತ್ರೆಗಳನ್ನ ಪರಿಹಾರ ಮಾಡಿಕೆ ಈ ಕಾರ್ಯಕ್ರಮ ನಡೆದಿದೆ. ಎಲ್ಲಾ ತರದ ತಾಪತ್ರೆಗಳಿಗೆ ಹಂತ ಹಂತವಾಗಿ ಪರಿಹಾರ ಕೊಡಿಕೆ ಪ್ರಯತ್ನ ಪಟ್ಟವೆ ಅಂತ ಹೇಳ್ದು. ಭಾಗಮಂಡಲ ಭಗಂಡೇಶ್ವರ ತಲಕಾವೇರಿ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಸಂಪ್ರದಾಯದಂತೆ ನಡೆಸಿಕೊಂಡು ಬರ್ತಿರುವ ವಿಷ್ಣುಮೂರ್ತಿ ಕೋಲಾ ಭಗಂಡೇಶ್ವರ ದೇವಸ್ಥಾನದಲ್ಲಿ ನವೆಂಬರ್ 9 ಬೆಳಿಗ್ಗೆ 10 ನಡೆದಂತ ದೇವಸ್ಥಾನದ ಕಾರ್ಯನಿರ್ವಹಣಾಧಿಕಾರಿಗ ತಿಳಿಸಿಡೋ. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಮಡಿಕೇರಿ. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳನ್ನು ಕೇಳೋಣ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bheti kodi Palace Toyota near Kaveri Hall, CV Shankar Road, Madikeri. Call 7022671919. ನಾಪೋಕ್ಲುವಿನ ಲೇಟೆಸ್ಟ್ ಫರ್ನಿಚರ್ ಆನಿವರ್ಸರಿ ಮೆಗಾ ಆಫರ್. 3-door ವಾರ್ಡ್ರೋಬ್ 8,650 ರೂಪಾಯಿಗೆ, ಡೈನಿಂಗ್ ಟೇಬಲ್ ವಿತ್ 6 ಚೇರ್ಸ್ 19,800 ರೂಪಾಯಿಗೆ, ಕಾರ್ನರ್ ಸೋಫಾ ಸೆಟ್ 16,400 ರೂಪಾಯಿಗೆ. ಇನ್ನು ಹಲವು ಆಕರ್ಷಕ ಡಿಸ್ಕೌಂಟ್ ಆಫರ್ಗಳಿಗಾಗಿ ಬನ್ನಿ ಲೇಟೆಸ್ಟ್ ಫರ್ನಿಚರ್, ಹಳೆ ತಾಲೂಕು ರೋಡ್, ನಾಪೋಕ್ಲು, ಅಂಡ್ ಆಲ್ಸೋ ಎಟ್ ಮೂರ್ನಾಡ್ ಅಂಡ್ ಸಂಪ್ಯ. ನಾಲಡಿ ಗ್ರಾಮತ್ರ ಪರದಂಡ ಒಕ್ಕಡ ಗುರುಕರಣಂಗ್ ಮೀದಿ ಬೆಪ್ಪ ಕಾರ್ಬಾರ್. ನಾಲಡಿ ಗ್ರಾಮತ್ಲುಳ್ಳ ಒಕ್ಕ ಬಲ್ಯ ಮನೇಲಿ ನವೆಂಬರ್ 1 ತಿಂಗಳಾಚೆ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಬಂತು ಗುರುಕರಂಡ ಆಶ್ವಾದ ಪಡೆದ ಉಣ್ಣುಂದು ಪರದಂಡ ಒಕ್ಕಕಾರ ಕಟ್ಟಂಡಿತು. ಕಳೆದ 15 ವರ್ಷಗಳಿಂದ ವಿದ್ಯಾರತ್ನ ಎಜುಕೇಷನ್ ಟ್ರಸ್ಟ್ ವತಿಯಿಂದ 6 ತರಗತಿ ಜವಾಹರ್ ನವೋದಯ ವಿದ್ಯಾಲಯ ಹಾಗೂ ಸೈನಿಕ ಶಾಲೆಯ ಪ್ರವೇಶಕ್ಕೆ ಯಶಸ್ವಿ ತರಬೇತಿ ನೀಡುತ್ತಾ ಬಂದಿದ್ದು, ಪ್ರಸ್ತುತ ವರ್ಷ ರೋಟರಿ ಆಂಗ್ಲ ಮಾಧ್ಯಮ ಶಾಲೆ ವಿರಾಜಪೇಟೆಯಲ್ಲಿ ತರಬೇತಿ ಆರಂಭಗೊಂಡಿದೆ. ಆಸಕ್ತರು ಸಂಪರ್ಕಿಸಿ 9480640657. ಬಲ್ಲಮಾವುಟಿ ಗ್ರಾಮ ಮಾದೇಂಡ ಒಕ್ಕಡ ಗುರುಕರಣಂಗ್ ಮೀದಿ ಬೆಪ್ಪ ಕಾರ್ಯ ನಾಳೆ ನಾರಾಚ ಪೊಲಾಕ 11 ಒಕ್ಕಡ 5 ಮನೆಯಲ್ಲಿ ನಡ್ಪ. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರೋಡೆ ಬರೋಣಂದು ಮಾದೇಂಡ ಒಕ್ಕಕಾರ ಕಟ್ಟಂಡಿತು. ಹಾಯ್ ರಮ್ಯಾ, ನಿನ್ ಮದ್ವೆ ಡಿಸೆಂಬರ್ ನಲ್ಲಲ್ವಾ? ಆದ್ರೂ ಇಷ್ಟೊಂದು ರಿಲ್ಯಾಕ್ಸ್ ಆಗಿದ್ಯಾ? ಜುವೆಲ್ಸ್ ಎಲ್ಲ ಎಲ್ಲಿಂದ ಪರ್ಚೇಸ್ ಮಾಡ್ತಿದ್ಯಾ? ನನ್ಗಂತೂ ಆ ಟೆನ್ಷನ್ ಇಲ್ಲ. ಮುಳಿಯಾದಲ್ಲಿ ಇದೇ ಅಕ್ಟೋಬರ್ 25 ನವೆಂಬರ್ 28 ಚಿನ್ನೋತ್ಸವ ಇದೆ. ನಮಗೆ ಇಷ್ಟವಾದ ಡಿಸೈನ್ ಅಲ್ಲಿ ಅಲ್ಲಿ ಚಿನ್ನಾಭರಣ ಸಿಗುತ್ತೆ. ಮುಳಿಯಾ ಜುವೆಲ್ಸ್, ಪುತ್ತೂರು, ಬೆಳ್ತಂಗಡಿ, ಮಡಿಕೇರಿ, ಗೋಣಿಕೊಪ್ಪಲ್, ಬೆಂಗಳೂರು. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ದಸರಾ ಹಾಗೂ ಕಾವೇರಿ ಸಂಕ್ರಮಣದ ಶುಭಾಶಯಗಳೊಂದಿಗೆ ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 222-5571. ಸೈನಿಕ ಶಾಲೆ ಕೊಡಗು ಕೂಡಿಗೆ. ಇಲ್ಲಿ 2022-23 ಸಾಲಿಗೆ 6ನೇ ತರಗತಿಗೆ ನಡೆಯಲಿರುವ ಪ್ರವೇಶ ಪರೀಕ್ಷೆಗೆ ಪ್ರವೇಶ ಬಯಸುವ ಆಸಕ್ತ ವಿದ್ಯಾರ್ಥಿಗಳಿಗೆ ತರಬೇತಿ ಶಿಬಿರವನ್ನು ಇದೇ ನವೆಂಬರ್ 2 2022 ಜನವರಿ 7 ಕೊಡಗು ಎಜುಕೇಶನಲ್ ಅಂಡ್ ಸೋಷಿಯಲ್ ಟ್ರಸ್ಟ್ ವತಿಯಿಂದ ಗೋಣಿಕೊಪ್ಪದ ಲಯನ್ಸ್ ಪ್ರಾಥಮಿಕ ಶಾಲೆಯಲ್ಲಿ ನಡೆಸಲಾಗುವುದು. ಆಸಕ್ತರು ಅದೇ ದಿನ ಸ್ಥಳದಲ್ಲಿಯೇ ಹೆಸರು ನೋಂದಾಯಿಸಿಕೊಳ್ಳಬಹುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮಾರ್ಚಂಡ ಗಣೇಶ್ ಪೊನ್ನಪ್ಪ 9449120027. ವೆಂಕಟಾದ್ರಿ ಮಲ್ಟಿಬ್ರ್ಯಾಂಡ್ ಇನ್ಶೂರೆನ್ಸ್ ಸಲ್ಯೂಷನ್. ನಮ್ಮಲ್ಲಿ ಎಲ್ಲಾ ರೀತಿಯ ವಾಹನಗಳ ಇನ್ಶೂರೆನ್ಸ್, ಅಂಗಡಿ ಮಳಿಗೆ ಕಟ್ಟಡಗಳ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್, ಹೆಲ್ತ್ ಇನ್ಶೂರೆನ್ಸ್ ಹಾಗೂ ಇನ್ನಿತರ ಎಲ್ಲ ಬಗೆಯ ಇನ್ಶೂರೆನ್ಸ್ ಗಳನ್ನ ಮಾಡಿಕೊಡಲಾಗುವುದು. ಶಾಖೆಗಳು ವೆಂಕಟಾದ್ರಿ ಕಾಂಪ್ಲೆಕ್ಸ್ ಮುಖ್ಯ ರಸ್ತೆ ಬೇತ್ರಿ, ಬಿರ್ಲಾ ಕಾಂಪ್ಲೆಕ್ಸ್ ಮೂರ್ನಾಡು, ಹಿಂದೂಸ್ತಾನ್ ಡ್ರೈವಿಂಗ್ ಸ್ಕೂಲ್ ಹತ್ತಿರ ಗೋಣಿಕೊಪ್ಪಲ್ ರೋಡ್ ವಿರಾಜಪೇಟೆ, ಹಾಗೂ ಪಂಚಾಯತ್ ಕಾಂಪ್ಲೆಕ್ಸ್ ಪೊನ್ನಂಪೇಟೆ. ಸಂಪರ್ಕಿಸಿ 9148167725. ಮಚ್ಚಾರಂಡ ಒಕ್ಕಡ ಗುರುಕಾರಣಂಗ ಕೊಡ್ಪ ಕೊಯ್ಮೆ ನಾಳೆ ನಾರಾಚ ಪೊಲಕ 10 ಕಣ್ಣಂಗಾಲ ಗ್ರಾಮತ್ರ ಒಕ್ಕಡ ಕೈ ಮಡತ್ಲ ನಡ್ಪ ಒಕ್ಕಕಾರ ತಾಮನೆ ಬೊಮ್ಮಕ ಬೆಂದು ಚಂಗಾದ್ಯ ಸಂಸಾರಡೆ ಬರುನೊಂದು ಮಚ್ಚಾರಂಡ ಒಕ್ಕಕಾರ ಕಟ್ಟಂಡಿತು. ಟಾಪ್ಕೋ ಜಮ್ಜಮ್ನ ವಾರ್ಷಿಕೋತ್ಸವದ ಪ್ರಯುಕ್ತ ಡೈಮಂಡ್ ಮೇಲೆ 25% ಡಿಸ್ಕೌಂಟ್, ರೂಬಿ ಎಮರಲ್ಡ್ ಆಭರಣಗಳ ಮೇಲೆ 30% ಫ್ಲಾಟ್ ಆಫ್, ಎಲ್ಲಾ ಬ್ರಾಂಡೆಡ್ ವಾಚ್ಗಳ ಮೇಲೆ 25% ಕಡಿತ. ಟಾಪ್ಕೋ ಜಮ್ಜಮ್, ಕುಶಾಲನಗರ ಮತ್ತು ಪಿರಿಯಾಪಟ್ಟಣ. ಕ್ವೀನ್ಸ್ ಹರ್ಬಲ್ ಬ್ಯೂಟಿ ಪಾರ್ಲರ್ ಅಂಡ್ ಲೇಡೀಸ್ ಟೇಲರ್, ಗಣಪತಿ ಬೀದಿ, ಮಡಿಕೇರಿ. ಇಲ್ಲಿ ಬ್ಯೂಟಿಷಿಯನ್ ಮತ್ತು ಟೇಲರಿಂಗ್ ತರಬೇತಿ ನೀಡಲಾಗುವುದು. ಹಾಗೆಯೇ ನುರಿತ ಟೇಲರ್ ಮತ್ತು ಬ್ಯೂಟಿಷಿಯನ್ ಬೇಕಾಗಿದ್ದಾರೆ. ಕೂಡಲೇ ಸಂಪರ್ಕಿಸಿ ಮೊಬೈಲ್ 9964807355. ಹೊದ್ದೂರು ಗ್ರಾಮ ನೆರವಂಡ ಒಕ್ಕಡ ಗುರುಕಾರಣಂಗ ಮೀದಿ ವ್ಯಾಪ ಕಾರ್ಯ ನಾಳೆ ನಾರಾಚ ಪೊಲಕ 10 ಒಕ್ಕ ಐನ ಮನೆಯಲ್ಲಿ ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬರುನೊಂದು ನೆರವಂಡ ಒಕ್ಕಕಾರ ಕಟ್ಟಂಡಿತು. ಪಟ್ಟಣ ಒಕ್ಕಡ ಗುರುಕಾರಣಂಗ ಮೀದಿ ವೆಪ್ಪ ಕಾರ್ಯ ನಾಳೆ ನಾರಾಚ ಪೊಲಕ 9 ಬೇಟ್ರೋಳಿ ಊರಲುಳ್ಳ ಒಕ್ಕ ಐನ ಮನೆಯಲ್ಲಿ ನಡ್ಪ ಒಕ್ಕಕಾರ ತಾಮನೆ ಪೊಮ್ಮಕ ಬೆಂದು ಚಂಗಾತ್ಯ ಸಂಸಾರಡೆ ಬರನೊಂದು ಪಟ್ಟಣ ಒಕ್ಕಕಾರ ಕಟ್ಟಂಡಿತು. ವಾಣಿಜ್ಯ ಪ್ರಕಟಣೆಗಳನ್ನ ಇದುವರೆಗೆ ಕೇಳಿದ್ರಿ. ಸಮಯ 7:30 ಆಗಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಮಡಿಕೇರಿಯ ಕ್ವಿಕರ್ ಬಜಾರ್ ನ ಮತ್ತೊಂದು ಶಾಖೆ ನಾಪುಕ್ಲುವಿನ ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಎದುರು ನಾಪುಕ್ಲು ಮತ್ತು ಗೋಳಿಬೀದಿ ಸೆಂಟ್ರಲ್ ಬ್ಯಾಂಕ್ ಹತ್ತಿರ ಮಡಿಕೇರಿ. ಡಿಸಿಸಿ ಬ್ಯಾಂಕ್ ಎದುರು ಶುಭಾರಂಭಗೊಂಡಿದೆ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮೆಷಿನ್, ಕುಕ್ಕರ್, ಮಿಕ್ಸಿ, ಗ್ರೈಂಡರ್, ಕ್ರಾಕರಿ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರದಲ್ಲಿ. ಕ್ವಿಕರ್ ಬಜಾರ್ ಡಿಸಿಸಿ ಬ್ಯಾಂಕ್ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ವಿಶೇಷ ರಿಯಾಯಿತಿ ದರ ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ಅಲ್ಲದೆ ಎಲ್ಲಾ ರೀತಿಯ ಫರ್ನಿಚರ್ ಗಳು ಅಲ್ಲದೆ ಎಲ್ಲಾ ರೀತಿಯ